ಯಾಕಾಗಬಾರದು ಕುರವಿಗೆ ಬೆಟ್ಟಿ ಜನ್ಮವಿದು ಬಲುಪಟ್ಟಿ ನೀ ಯಾಕಾಗಬಾರದು ಗುರವಿಗೆ ಬೆಟ್ಟಿ ಗೋಜವಿಲ್ಲದೆ ಸುಳ್ಳ ಕಟ ಬೀಟಿ ನೀ ಗೋಜಿನೊಳಗೆ ಬಿದ್ದು ಉಸರಾಡಿ ಮೋದಿಗೆ ಮಾಡಿದ ಪ್ರತಿ ಸುತ್ತಿ ಸತಿಸುತ್ತರು ಎಂದು ನೀ ಭ್ರಾಂತಿ ಗೆತ್ತಿ ಮೋದಿಗೆ ಮಾಡಿದ ಪ್ರತಿ ಸುತ್ತಿ ಸತಿಸುತ್ತರು ಎಂದು ನೀ ಭ್ರಾಂತಿ ಗೆತ್ತಿ ಮಾಮರ ಜನ್ಮ ಸ್ಥಿರವಿಲ್ಲದ ನೀ ಮಣಿ ಕಟ್ಟಿ ನೀ ತಿಳಿದು ತಿಳಿದು ಹಂಬಲ ಪಟ್ಟಿ ಹಂಬಲ ಪಟ್ಟಿ ಇರವಿಲ್ಲದ ನೀ ಮನಿ ಕಟ್ಟಿ ನೀ ತಿಳಿದು ತಿಳಿದು ಹಂಬಲ ಪಟ್ಟಿ ನುಂಗಿ ಬಿಡೋ ನೀ ಗುರು ನಿಷ್ಠಿ ಗುರು ಮಾತನ ಪಾದ ಹಿಡಿಗಟ್ಟಿ ನುಂಗಿ ಬಿಡೋ ನೀ ಗುರು ನಿಷ್ಠಿ ಗುರು ಮಾತನ ಪಾದ ಹಿಡಿಗಟ್ಟಿ ಮಾಮರ ಜನ್ಮವಿದು ಬಲುಪಟ್ಟಿ ಯಾಕಾಗಬಾರದು ಗುರವಿಗೆ ಬೆಟ್ಟಿ ಮಾಮರ ಜನ್ಮವಿದು ಬಲುಪಟ್ಟಿ ಬರುವಾಗ ಈ ಪೇನೋ ಸಂಗ